50 languages. 47. Nalavattelu. التحضير للسفر. ಪ್ರಯಾಣಕ್ಕೆ ಪೂರ್ವ ಸಿದ್ಧತೆಗಳು. عليك ان تحزمي حقيبتنا. ನೀನು ನಮ್ಮ ವಸ್ತುಗಳನ್ನು ಪೆಟ್ಟಿಗೆಗಳಲ್ಲಿ ಜೋಡಿಸಬೇಕು. إياك ان تنسي شيئا. ಯಾವ ವಸ್ತುವನ್ನು ಕೂಡ ಮರೆಯಬಾರದು. إنك تحتاجين إلى حقيبة كبيرة. ನಿನಗೆ ಇನ್ನೂ ದೊಡ್ಡ ಪೆಟ್ಟಿಗೆಯ ಅವಶ್ಯಕತೆ ಇದೆ. لا تنسي جواز السفر. ಪಾಸ್ಪೋರ್ಟ್ ಅನ್ನು ಮರೆಯಬೇಡ. لا تنسي تذكرة الطائرة. ವಿಮಾನದ ಟಿಕೆಟುಗಳನ್ನು ಮರೆಯಬೇಡ. لا تنسي الشيكات السياحية. ಪ್ರವಾಸಿ ಚೆಕ್ಗಳನ್ನು ಮರೆಯಬೇಡ. خذ المرهم الواقي من الشمس. ಸಂಟ್ಯಾನ್ ಲೇಪವನ್ನು ತೆಗೆದುಕೊಂಡು ಹೋಗು. خذ معك النظارات الشمسية. ಕಪ್ಪು ಕನ್ನಡಕವನ್ನು ತೆಗೆದುಕೊಂಡು ಹೋಗು. خذي قبعة تحميك من الشمس. ಬಿಸಿಲು ಟೋಪಿಯನ್ನು ತೆಗೆದುಕೊಂಡು ಹೋಗು. هل تريد خريطة للطريق؟ ರಸ್ತೆಗಳ ನಕ್ಷೆಯನ್ನು ತೆಗೆದುಕೊಂಡು ಹೋಗುವೆಯಾ? هل تريد دليلا سياحيا؟ ಒಂದು ಮಾರ್ಗದರ್ಶಿ ಪುಸ್ತಕವನ್ನು ತೆಗೆದುಕೊಂಡು ಹೋಗುವೆಯಾ? هل ستأخذ معك مظلة ضد المطر؟ ಒಂದು ಛತ್ರಿಯನ್ನು ತೆಗೆದುಕೊಂಡು ಹೋಗುವೆಯಾ? لا تنسى السراويل والقمصان والكنزات. ಶರಾಯಿ, ಅಂಗಿ ಮತ್ತು ಕಾಲು ಚೀಲಗಳನ್ನು ಮರೆಯಬೇಡ. لا تنسى رباط العنق والحزام والستر. ಟೈ, ಬೆಲ್ಟ್ ಹಾಗೂ ಮೇಲಂಗಿಗಳನ್ನು ಮರೆಯಬೇಡ. لا تنسى ملابس وقمصان النوم والقمصان الداخلية. ಪೈಜಾಮ, ರಾತ್ರಿ ಅಂಗಿ ಮತ್ತು ಟೀ-ಶರ್ಟ್ಗಳನ್ನು ಮರೆಯಬೇಡ. أنت بحاجة إلى أحذية وصندل وجزمة. ನಿನಗೆ ಪಾದರಕ್ಷೆ, ಶೂಸ್ ಮತ್ತು ಚಪ್ಪಲಿಗಳ ಅವಶ್ಯಕತೆ ಇರುತ್ತದೆ. أنت بحاجة إلى محارم وصابون ومقص للأظافر. ನಿನಗೆ ಕರವಸ್ತ್ರ, ಸಾಬೂನು ಮತ್ತು ಉಗುರು ಕತ್ತರಿಗಳ ಅವಶ್ಯಕತೆ ಇರುತ್ತದೆ. أنت بحاجة إلى مشط وفرشاة ومعجون أسنان. ನಿನಗೆ ಬಾಚಣಿಗೆ, ಹಲ್ಲಿನ ಬ್ರಷ್ ಮತ್ತು ಪೇಸ್ಟ್ಗಳ ಅವಶ್ಯಕತೆ ಇರುತ್ತದೆ.